ಹದಿನೈದು ವರ್ಷ ಅಂದರೆ ಒಂದು ಹತ್ತು ವರ್ಷ ಹೆಚ್ಚು ಕಮ್ಮಿ ಮಲ್ಲಿಗೆ ತೋಟ ಮಾಡಿದ್ವಿ ರೀ. ಮಲ್ಲಿಗೆಗೆ ದಿನ ಏನಿಲ್ಲ ಅಂದ್ರೆ ಇನ್ಕಮ್, ಆ ಕಾಲದ ಅವಾಗೂ ದಿನ ಐದರಿಂದ ಆರು ಸಾವಿರ ರೂಪಾಯಿ ಇನ್ಕಮ್ ಇತ್ತು, ಭಾರಿ ಚಲೋನೇ ಇತ್ತು. ಹಾಗೆ ಆಮೇಲೆ ಏನಾಯಿತು, ಮಂದಿ ಬರದಂಗಾಗಿ ತೊಂದರೆ ಆಯ್ತು ಸ್ವಲ್ಪ. ಯಾಕಂದ್ರೆ ಕೂಲಿ ಆಳು ಹೆಂಗೆ ತೊಂದರೆ ಆಯ್ತಂದರೆ, ಇದು ಸರ್ಕಾರಲಿದ್ದ ಗೌರ್ಮೆಂಟು ಬಡ ಜನರಿಗಾಗಿ ಕೂಲಿಕಾರಿಗೆ ಅಂತ ಕೂಲಿ ಜನ ಚಾಲಾದಗಳಿದ್ದ ಅಲ್ಲಿದ್ದ ನಮ್ಗೆ ಬಿದ್ದೋಯ್ತು. ಆಮೇಲೆ ಏನು ಮಾಡಿದ್ವಿ, ಪೇರ್ಲ ಚಲೋ ಬೆಳೆಕಾಯ್ತು, ಇದು ತಂದಿಟ್ವಿ. ಇದಂತೂ ಪೂರ ಚಲೋ ಆಕೈತಿ, ಏನೂ ಇಲ್ಲ ಅಂದ್ರೂ ದಿನ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇನ್ಕಮ್ ಅದ ಕಂಟಿನ್ಯೂ. ಆದ್ರೆ ಮಲ್ಲಿಗೆ ಹೋದ್ಮೇಲೆ ಒಮ್ಮೆ ಪೇರ್ಲ ಮತ್ತು ಅಂಜೂರಕ್ಕೆ ಬಂದರೆ, ಅಂಜೂರ ಮೊದಲು ಅನುಭವ ಇತ್ತ ನಿಮ್ಗೆ ಅಂಜೂರ ಬೆಳೆದು ಮೊದಲು ಇತ್ತು ರೀ? ಹಾಂ, ಅದು ಬೇರೆ ವೆರೈಟಿ ಅದು, ಆ ವೆರೈಟಿ ಅದು ಕೆಂಪು ಮುಡಿ ವೆರೈಟಿ ಇತ್ತು ರೀ. ಹಾಂ, ಆ ವೆರೈಟಿ ಮಾಡಿದೀವಿ, ಅದ್ರಲ್ಲಿದ್ದ ಅದನ್ನು ಚಲೋ ಬಂತು ಅಂದರೆ ಅದನ್ನು ಜನ ಮೆಚ್ಚದಂಗಾಯಿತು. ಅದನ್ನು ತೆಗೆದು ಏನು ಮಾಡಿದ್ವಿ, ಮತ್ತೆ ಬೇರೆ ವೆರೈಟಿ ಮಾಡಿ, ಹಂಗಾಗಿ ಇವಾಗ ಚಲೋನೇ ಅದ್ರಿ. ಅದ್ರ ಪೇರು ಇದೆ ಮತ್ತು ಅಂಜೂರು ಇದೆ, ಲಿಂಬೆ ಇದೆ. ಎಷ್ಟೆಷ್ಟು ಎಕರೆ ಇದೆ ಪೇರು ಲಿಂಬೆ ಅಂಜೂರು? ಎರಡು ಎಕರೆ ಪೇರ್ಲ ಇದ್ರಿ, ಎರಡು ಎಕರೆ ಅಂಜೂರ, ಒಂದು ಎಕರೆಗೆ ನಮ್ಗೆ ಒಂದು ಎಕರೆ ನಿಂಬೆ, ಐದು ಎಕರೆ ಬೆಳೆ, ಒಂದು ಎಕರೆ ನಮಗೆ ಖಾಲಿ ಖಾಲಿ ಆದ್ರಿ, ನಮ್ಮ ಮನೆ ದನ ಕರ ಹಂಗಾಗಿ ಖಾಲಿ. ಈಗ ಅಂಜೂರು ಯಾವ ತಳಿ ಹೆಚ್ಚಿರಿ? ಅಂಜೂರ ಡಯಾನ. ಯಾಕೆ ಡಯಾನ ತಳಿ ಹೆಚ್ಚಿದ್ರಿ? ಇಲ್ಲರಿ, ಅದು ನಮ್ಮ ಕಕ್ಕವರು ಯಾಕಡೆ ಹೋಗಿದ್ದರಿ, ಅದು ಎಲ್ಲೇ ಹೋಗಿ ತಂದು ಒಂದೇ ಸಸಿ ತಂದರು, ಒಂದ ಎರಡು ತಂದರು ಹಚ್ಚಿದ್ರು ರೀ. ಅವು ಭಾರಿ ಕೇಳಕತ್ತಿದ್ರು, ಯಾರು ನೋಡಿದ್ರೆ ಔಟ್ರಕ್ಕೆ ನಾವು ಸಸಿ ಕಟ್ಟಿದ್ವಿ, ಸಸಿ ಕಟ್ಟಿ ಸ್ವಲ್ಪ ಮಾಡಿದ್ವಿ ಅಷ್ಟು, ಎಷ್ಟೋ ಒಂದು ಪಾವು ಎಕರೆ ಅಷ್ಟು, ಅವಾಗ ಭಾರಿ ಬರೋಕಾಯ್ತು. ಹಂಗಾಗಿ ಈಗ ನಾವೊಂದು ಎರಡು ಎಕರೆ ಮಾಡಿದ್ವಿ, ಅವರೊಂದು ಎರಡು ಎಕರೆ. ಹೇಗೆ ಡಯಾನ ಮತ್ತು ಇವೇನು ಪಿಂಕ್ ಒಂದು ಅಂಜೂರು ಬರುತ್ತಲ್ಲ, ಅದಕ್ಕೆ ಇದಕ್ಕೆ ನೋಡಿದ್ರೆ ಹಣ್ಣು ಸೈಜು ರುಚಿ ತಾಳುವಂಥ ಒಂದು ಗುಣಮಟ್ಟ ಇಡುವಂಥ ಗುಣಮಟ್ಟ ಹೇಗದಂತ? ಇದಕ್ಕೆ ವ್ಯಾಲ್ಯೂ ಜಗ್ಗಿ ಅದ್ರಿ ಈಗ. ಹಾಂ, ಡಯಾನಕ್ಕ ನೀನು ಬಜಾರ್ಗೆ ಹೋದರೆ ನಮ್ಮಲ್ಲಿ ಎಂಬತ್ತು ತಗೊಂತಾರೆ, ನಮ್ಮ ಕಣ್ಣೆದ್ರಿಗೆ 180 ರೂಪಾಯಿ ಹಾಕ್ತಾರೆ ನಮ್ಮ ಎದುರಿಗೆ. ಈಗ ನಮ್ಗೆ ಏನಂದರೆ ಮಾರ್ಕೆಟ್ಗೆ ನೆರವೇಲಿ ಒಯ್ಯಬೇಕು ನಾವು, ಈಗ ನಾವಂತೂ ಮಾರೋಕ್ಕಾಗೋದಲ್ಲ ರೈತರು, ಹಂಗಾಗಿ ನಮ್ಮ ಕಣ್ಣೆದ್ರಿಗೆ ಅದಕ್ಕೆ ಭಾರಿ ಬೆಲೆ ಅದ. ಹಂಗಾಗಿ ಸಸಿಗಳನ್ನು ಕಂಡಂಗೆ ಕೊಟ್ಟು ಬೇರೆ ಬೇರೆ ಕಡೆ ಒಯ್ದಾರ, ಈ ವರ್ಷವೂ ಸಸಿ ಕಟ್ತೀವಿ. ಹಾಂ, ಹೇಗೆ ಸಸಿಗಳನ್ನು ಒಂದೊಂದು ಗೂಟಿ ಕಟ್ಟಿದ ಸಸಿಗಳನ್ನು ಹೇಗೆ ಮಾರ್ತಾ ಇದ್ದೀರಿ? ಈಗ ಅಂದರೆ ಅದನ್ನು ನೋಡಿರಿ, 30-40 ರೂಪಾಯಿ ಗೂಟಿ ಸಸಿ. ಏನು ರೀ, 30 ರೂಪಾಯಿ ಅಂತೂ ಮೊದಲೇ ಅಡ್ವಾನ್ಸ್ ಕೊಟ್ಟು ಹೋಯ್ತಾರೆ. ಅಂಜೂರನ್ನು ಎಷ್ಟು ಒಂದು ಎಕರೆದಲ್ಲಿ ಸಸಿ ಕುಂತಾವೆ, ಎಷ್ಟು ಅಂತರ ಕೊಟ್ಟು ಹಚ್ಚಿದ್ದೀರಿ? ಅಂಜೂರು ಹೆಂಗೆ ಅನಿಸ್ತದೆ ನಿಮ್ಗೆ? ಅಂಜೂರು ಬೆಳೆ ಭಾಳಷ್ಟು ಅದಕ್ಕೆ ಜೋಪಾನ ಮಾಡಬೇಕು, ಭಾಳಷ್ಟು ಕಾಳಜಿ ಮಾಡ್ಬೇಕಂತೀರ, ಹೇಗೆ? ಭಾಳಷ್ಟೇನು ಕಾಳಜಿ ಇಲ್ಲರಿ, ಅದು ಅಂತ ಪರೇನಿಲ್ಲ. 10x10 ಹಚ್ಚಬೇಕು ಒಟ್ಟು. ಹಿಂಗೆ ಟ್ರ್ಯಾಕ್ಟರ್ ಹೋಗ್ಬೇಕು, ಹಿಂಗೆ ಟ್ರ್ಯಾಕ್ಟರ್ ಹೋಗ್ಬೇಕು. ಯಾಕಂದರೆ ಈ ಕಾಲದಾಗ ಎತ್ತಿನ ಒಕ್ಕಲ್ತಾನ ನಡೆದಿಲ್ಲ, ಕೂಲಿ ಆಳು ನಡೆದಿಲ್ಲ, ಹಂಗಾಗಿ ಹಿಂಗೆ ಹತ್ತು ಹಿಂಗೆ ಹತ್ತೆ ಅಸ್ತು ರೀ. ಹ್ಞೂ, ಅಂದರೆ ಅದರಲ್ಲಿ ಏನು ಲೇಬರ್ ಕೆಲಸ ಇಲ್ಲ, ಬರೀ ಟ್ರ್ಯಾಕ್ಟರಿಂದ ಟ್ರ್ಯಾಕ್ಟರಿಂದ ಮಾಡ್ತೀವಿ. ಯಾವ ದೊಡ್ಡ ಎಷ್ಟೋ ಮನುಷ್ಯನ ಹತ್ರ ಆಗೋವರಿಗೆ ಆಮೇಲೆ ಏನಂದರೆ ಟ್ರ್ಯಾಕ್ಟರ್ ಕೆಲಸ ಕಡಿಮೆ ಮಾಡಿಬಿಡ್ತೀವಿ. ಹಿಂದಾಡ ಕಟಿಂಗ್ ಆಗತ್ತಾನ ಅರಗದೇ ಇಲ್ಲ, ಕಸನೂ ಕಡಿಮೆ ಆಗಿಬಿಟ್ಟಿರ್ತದಲ್ಲ. ಹಿಂದಾಡ ಕಟಿಂಗ್ ಆದ್ಮೇಲೆ ಮತ್ತೆ ಅರಗತ್ತೀವಿ. ಎಷ್ಟು ಸಸಿ ಕುಂತ ಒಂದು ಎಕರೆದಲ್ಲಿ ಅಂಜೂರು? ಒಂದು ಎಕರೆಗೆ 800 ಕುಂತಾವ ನೋಡ್ರಿ, 800 ಕುಂತಾವ್ರಿ. ಒಂದು ಹಚ್ಚಿದ ಎಷ್ಟು ವರ್ಷಕ್ಕೆ ಪ್ರಾರಂಭ ಆಯ್ತು ಹಣ್ಣು? ಹಚ್ಚಿದ 6 ತಿಂಗಳಿಗೆ ಪ್ರಾಬ್ಲಮ್, 6 ತಿಂಗಳಿಗೆ ಬರ್ತದೆ. ಅದನ್ನ 6 ತಿಂಗಳಿಗೆ ನೀವು ಕಟಿಂಗ್ ಚಾಲು ಮಾಡ್ತಾರೆ? ಹಾಂ, ಹಣ್ಣು ಚಾಲು ರೀ. ಅಲ್ಲ, ಕಟಿಂಗ್ ಅನ್ನ ಮಾಡ್ಬೇಕಲ್ಲ ಅಂಜೂರ. ಅದು ಏನಂದ್ರೆ ನಾಳೆ ಇದ್ರಾಗ ಮಾಡ್ತೀವಿ ರೀ, ಯಾವ್ದ್ರಾಗ ದಸರೆ ಮುಂದೆ ಕಟಿಂಗ್ ಮಾಡ್ತೀವಿ. 2 ಸಲ ಮಾಡ್ತೀರಿ ವರ್ಷದಲ್ಲಿ ಕಟಿಂಗ್? ಒಂದೇ ಸಲ ರೀ, ಒಂದೇ ಸಲ. ಅಲ್ಲಿ ತಾನ ಹಣ್ಣು ಬಂದ್ಕಂತ ಇರ್ತದೆ. ಹೇಗೆ ಕಟಿಂಗ್ ಅನ್ನ ಎತ್ತರವಾಗಿ ಬೆಳೆದಂತಾನ ಕಟ್ ಮಾಡ್ತಿರೋ ಅಥವಾ ಹೇಗೆ ಮಾಡ್ತೀರಿ ಕಟಿಂಗ್? ಒಂದು ಗೇಣೆ ಬಿಟ್ಟು ಕಟ್ ಮಾಡಿಬಿಡ್ತು. ಯಾಕಂದ್ರೆ ಮತ್ತೆ ಅಲ್ಲಿದ್ದ ಹಣ್ಣು ತಗೊಂಡ್ಬರ್ತದ್ರೆ ಮ್ಯಾಕ್. ಈಗ ಎತ್ತರ ಬೆಳೆಸ್ಕೊಂತವ್ರೆ ಮೇಲೆ ಹೋಗಿ ಮರ ಆಗ್ತದೆ ಇಲ್ಲಂತಲ್ಲ, ಹಣ್ಣು ಹರ್ಕಕ್ಕೆ ತ್ರಾಸ ಆಗ್ತಾನೆ. ಹಾಂ, ಹಂಗಾಗಿ ನಾವು ಕಟಿಂಗ್ ಮಾಡ್ಕೊಂತ ಇದ್ರೆ ನಮ್ಗೆ ಇಲ್ಲಿ ನಿಲ್ಕಲ್ ತಾನೇ. ಹಾಂ, ನಿಲ್ಕೋ ಅಷ್ಟೇ ಉಳಿಸ್ಕೊಂತ. ಹಾಂ, ಇಲ್ಲ ಮೊದಲೇ ಕಟ್ ಮಾಡ್ತೀವಿ ರೀ, ಅದು ಬೆಳೆ ಅಂತರ ಬರೋದ್ರಾಗೆ ಮತ್ತೆ ಒಂದು 4 ತಿಂಗಳ ರೆಸ್ಟ್ ಕೊಡ್ತು. ಅದಕ್ಕೆ ಮತ್ತೆ ಚಿಗುರು ಬರ್ತದಲ್ಲ ರೀ ಕಟಿಂಗ್ ಮಾಡಿದ ಮ್ಯಾಗ, ಹಂಗಾಗಿ ಚಲೋ ಬರ್ತದೆ. ಹೇಗೆ ಒಂದು ಗಿಡಕ್ಕೆ ಅಂದಾಜು ಈಗ ನಿಮ್ಮದು 2 ವರ್ಷ ಆಯ್ತು ಹಚ್ಚಿ ಅಂಜೂರು? 2 ವರ್ಷ ಆಯ್ತು ರೀ. ಎಕರೆಗೆ ನೋಡ್ರಿ ಏನಿಲ್ಲ ಅಂದ್ರೆ ಮಿನಿಮಮ್ 1.5-2 ಲಕ್ಷ ರೂಪಾಯಿ ಆಗ್ತದ. ಅಲ್ಲ, ಒಂದು ಗಿಡಕ್ಕೆ ಅಂದಾಜು 1 ಕೆಜಿ ಹಣ್ಣಾಗತ್ತೆ ಒಂದು ವರ್ಷದಲ್ಲಿ? 10 ಕೆಜಿ ತನಕ ಕಡಿಮೆ ಆಗೋದಲ್ಲ ಒಂದು ಗಿಡಕ್ಕೆ 10 ಕೆಜಿ ಕಡಿಮೆ ಆಗಬಾರ್ದು ನನ್ನ ಅಂದಾಜು. ಏನು ಅದಕ್ಕೆ ಎಣ್ಣೆ ಹೊಡೆದು ರೋಗ ಕೀಟ ಏನಿಲ್ಲರಿ, ವರ್ಷಕ್ಕೊಮ್ಮೆ ಗೊಬ್ಬರ ಹಾಕ್ತೀವಿ ರೀ, ಎಣ್ಣೆ ಗೊಬ್ಬರ ಈ ರೀತಿ ತೋಡಿ, ಈ ಸಸಿ ಬಗಲಾಗ ಈ ರೀತಿ ತೋಡಿ ಎಲ್ಲ ಈ ಸೈಡು. ಹಾಂ, ಗೊಬ್ಬರ ಹಾಕ್ಬಿಡ್ತೀವಿ, ಎರಡು ಸೈಡ್ ಹಾಕ್ಬಿಡ್ತೀವಿ. ಎಷ್ಟು ಹಾಕ್ತಾರೆ ತಿಪ್ಪೆ ಗೊಬ್ಬರ ಅಂದರೆ 2 ಪುಟ್ಟಿ ರೀ? ಒಂದು ಸರ್ಕಾರಿ ಗೊಬ್ಬರ ಏನು ಹಾಕ್ತದೆ? ಸರ್ಕಾರ ಗೊಬ್ಬರನೇ ಇಲ್ಲರಿ, ಒಟ್ಟು ಗೊಬ್ಬರನೇ ಹಾಕೋದಲ್ಲ. ಎಣ್ಣೆ 2 ಸಲ ಹೊಡಿತೀವಿ ಒಂದು ವರ್ಷದಲ್ಲಿ? ಎಣ್ಣೆ 2 ಸಲ ಆದರೆ ಅದಕ್ಕೆ ಮಾತ್ರ. ಈ ಪೇರ್ಲಕ್ಕ ಆದರೆ 4-5 ಸಲ ಹೊಡಿಬೇಕು. ಈಗ 2 ಎಕರೆ ಪೇರು ಹೆಂಗೆ ಹಚ್ಚಿರಿ, ಎಷ್ಟು ಯಾವ ತಳಿ ಹಚ್ಚಿರಿ ಪೇರು, ಎಷ್ಟು ಅಂತರ ಕೊಟ್ಟು ಹಚ್ಚಿರಿ ಪೇರು ಅನ್ನ? ಪೇರು ನೋಡ್ರಿ 5x ಹಚ್ಚಿವಿ, ಅರ್ಗಕ್ಕೆ 10 ಮಾಡಿವಿ ಟ್ರ್ಯಾಕ್ಟರ್ ಹೋಗಕ್ಕೆ. ಸಾಲಿನಿಂದ ಸಾಲಿಗೆ 10, ಸಸಿಯಿಂದ ಸಸಿಗೆ 5. ಯಾಕಂದ್ರೆ ನಾಳೆ ಅರ್ಗಕ್ಕೆ ಬರಬಾರ ನಮ್ಮ ಟ್ರ್ಯಾಕ್ಟರ್ ಸಲುವಾಗಿ ಎತ್ತುಗಳು ಒಕ್ಕಲ್ತಾನೆ ಇಲ್ಲಿಗ, ಹಂಗಾಗಿ ನಾವು ಹಿಂಗೆ ಮಾಡಿವ್ರಿ. ಎಷ್ಟು 1 ಎಕರೆದಾಗ ಸಸಿ ಕುಂತಾವು ಇವು ನೋಡ್ರಿ? ಇವು ಡಬಲ್ ಕುಂತಾವ್ರಿ, ಹೆಚ್ಚು ಕಮ್ಮಿ ಅಂದ್ರೆ ಎಕರೆಗೆ 1400 ತನಕ ಕುಂತಾವ. 2 ಎಕರೆ ಪೇರು ಇದೆ? 2 ಎಕರೆ ಪೇರು ಅದ್ರಿ. ಸಸಿ ಅದು ಎಲ್ಲಿಂದ ತಂದ್ರಿ? ಸಸಿ ಅದು ಯಾವ್ದಂತಾರ್ರಿ ಅಷ್ಟು ಗೊತ್ತಿಲ್ಲ ನನಗೆ. ಬಿತ್ತು ರೇಟ್ ಅದು ನಿಮ್ಗೆ? 30 ರೂಪಾಯಿಗೆ ಒಂದು ಬಿದ್ದು ರೀ. ಪೇರು ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ಪ್ರಾರಂಭ ಆತು ನಿಮ್ಗೆ? ಹಚ್ಚಿದ 3 ತಿಂಗಳಿಗೆ ಚಾಲ ಆತು. ಅವಾಗ ಬಿಡಾಕ ಪ್ರಾರಂಭ ಮಾಡ್ತಾರೆ? ಹಾಂ, ಬಿಡಾಕ ಚಾಲು ಮಾಡ್ತಾರೆ. ಕಟಿಂಗ್ ಮಾಡ್ಕೊಂತ ಈಗ ಆಗ್ಯದಲ್ರಿ, ಈಗ ಹಚ್ಚಿ ಈಗ 5 ತಿಂಗಳಾಯ್ತು, 2 ತಿಂಗಳೇ ಚಾಲು ಮಾಡಿ. ಮತ್ತೆ ಇದರಲ್ಲಿ ಏನಾದ್ರು ಬೆಳೆಗಳು ಹಾಕಿದ್ರೆ ಹಚ್ಚಿದ ಮೇಲೆ ಏನಾದರೂ ನಡುವೆ? ಏನೇನಿಲ್ಲರಿ, ಗೊಬ್ಬರ ಹಾಕೋದು ಅಷ್ಟೇ ಬಿಡ್ತಾರೆ. ನಿಮ್ಮ ಹಚ್ಚಿದ ವರ್ಷನೇ ಬರ್ತದಲ್ರಿ, ಹಂಗಾಗಿ ಏನು ಹಾಕೋದಿಲ್ಲ. ಇದಕ್ಕೆ ಏನನ್ನ ಹಾಕಿದ್ರೆ ಏನಂದ್ರೆ ಬರೀ ನಷ್ಟಕ್ಕೆ ದಾರಿ ಆಗ್ತದೆ, ಎಣ್ಣೆ ಹೊಡಿಯೋಕೆ ತ್ರಾಸು, ಎಲ್ಲ ತ್ರಾಸೆ. ಪೇರುಕಾಯಿ ಎಷ್ಟು ಸಲ ಗೊಬ್ಬರ ಹಾಕ್ತೀರಿ ಒಂದು ವರ್ಷದಲ್ಲಿ? ಒಂದೇ ಸಲ ಸರ್ಕಾರ ಗೊಬ್ಬರ ಅಂದೇ ಒಂದ್ಸಲ ಹಾಕ್ಬಿಡ್ತು. ಆಯ್ತು, ಏನೇನು ಹಾಕ್ತೀರಿ ಸರ್ಕಾರ ಗೊಬ್ಬರ? ಎಣ್ಣೆ ಗೊಬ್ಬರ ಬಿಟ್ಟರೆ ಏನಿಲ್ಲರಿ, ಏನೇನು ಹಾಕೋದಲ್ರಿ? ರಾಸಾಯನಿಕ ಗೊಬ್ಬರ ಮಿಶ್ರ ಅಂಬದು ಇಲ್ಲ ಇಲ್ಲ ಇಲ್ಲ ರೀ, ಏನೇನು ಇಷ್ಟು ಗೊಬ್ಬರ ಹಾಕೋದಲ್ಲ ಅವು. ಈಗ ಇದರಲ್ಲಿ ಏನು ಸಮಸ್ಯೆ ಬರಾಕತೈತಿ ಪೇರುದಲ್ಲಿ? ಹಣ್ಣು ಹುಳ ತಿನ್ನುವಂಥದ್ದು, ರೋಗ? ಅದೇ ಈಗ ಸಣ್ಣ ಮಳೆಗಾಲದಾಗ ಮಾತ್ರ ಬರ್ತದೆ ರೀ, ಇಲ್ಲೇಶ ಬರೋದಲ್ಲ. ಮಳೆಗಾಲದಾಗ ನಾವು ಏನಂದ್ರೆ ಅದನ್ನ ಆಸೆ ಪಟ್ಟು ನಾವು ಮಾಡಕ್ಕೆ ಹೋಗ್ಬಾರ್ದು, ಒಂದು 4 ತಿಂಗಳು ಬಿಟ್ಬಿಡ್ಬೇಕು ಅದನ್ನು. ಆ ಟೈಮ್ನಾಗ ಬಿಟ್ಬಿಟ್ರೆ, ಕಟಿಂಗ್ ಮಾಡಿ ಬಿಟ್ಬಿಟ್ರೆ, ಈ ಟೈಮ್ ಲೇಸು ಕಾಯಿ ಬಂದರೆ ಮುಂದೆ ಚಲೋ ಬರ್ತದೆ. ನಾವು ಮಳೆಗಾಲದಾಗ ಮಾತ್ರ ಮಾಡಬಾರ್ದು. ಆದ್ರೆ ನಾವು ಮಳೆಗಾಲದಾಗ ಮಾಡಕ್ಕೆ ಹೋದಿವಿ ಅಂದರೆ ಈಗ ಹೊಲದಾಗ ತಿರುಗಾಡೋಕ್ಕೂ ತ್ರಾಸು ಕೆಸರಾಗ, ಹಂಗಾಗಿ ಹೊಲನು ಕೆಟ್ಟೋಗುತ್ತೆ. ಅಂದರೆ ಬೇಸಿಗೆಯಲ್ಲಿ ಚಲೋ ಹಣ್ಣು ಬರ್ಬೇಕು, ಹಂಗೆ ಬೇಸಿಗೆಯಲ್ಲಿ ಚಲೋ ಬರ್ಬೇಕು. ಬೇಸಿಗೆ ಚಳಿಗಾಲ, ಏನು ಎರಡು ಮಳೆಗಾಲನ್ಯಾಗ ಕುಲ್ಲ ಬಿಟ್ಬಿಡ್ದು, ಕುಲ್ಲ ಬಿಟ್ಬಿಡ್ಬೇಕು. ಯಾಕಂದ್ರೆ ಅದು ಮಾಡಕ್ಕೆ ಹೋಗಿ ಲಾಭ ಇಲ್ಲ ನಮ್ಗೆ. ಈಗ ನಮ್ಗೆ ಆ ಕಡೆ ಬೆಳೆಗಳು ಇರ್ತಾವೆ, ಇದ್ರನ್ನ ಏನು ಮಾಡ್ತೀವಿ, ಮರ್ತು ಬಿಡ್ತೀವಿ. ಟೈಮಿಗೆ ಎಣ್ಣೆ ಹೊಡ್ಕೋದಾಗಲ್ಲ, ನಾವು ಟ್ರ್ಯಾಕ್ಟರ್ಲೇ ಹೊಡಿಬೇಕಲ್ರಿ. ಈಗ ಇದ್ರಾಗ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ತಗೊಂಡೆ ಹೊಡ್ಕೊಂತ ಹೋಗ್ತೀವಿ. ಈಗ ಹೊಲ್ದಾಗ ಹೆಂಗೆ ಹೊಡಿತಾರೆ ಆ ಟೈಪ್ ಟ್ರ್ಯಾಕ್ಟರ್ಲೇ ಹೊಡಿತೀವಿ ಎಣ್ಣೆ. ಹಂಗಾಗಿ ಏನು ಮಳೆ ಬಂದಾಗ ಇವು ಭೂಮಿ ಹೋಗಕ್ಕೆ ಬರೋದಿಲ್ಲ, ಹಂಗೆ ದಿನ ಇರಬೇಕು ಇವು ಕೆಲಸ. ಅಂದರೆ ಪೇರು ಹೇಗೆ ಈಗ ಸ್ಥಳೀಯವಾಗಿ ಮಾರ್ತಾ ಇದ್ದೀರಾ, ಮತ್ತು ಹೇಗೆ ಮಾಳೆ ಮಾಲು ಭಾಳ ಬಂತು, ಮಾರಾಟ ಆಗಲಿಲ್ಲ ಅಂದರೆ ಹೇಗೆ ವ್ಯವಸ್ಥೆಗಳು? ವ್ಯವಸ್ಥೆ ಏನಿಲ್ಲರಿ, ರಾಯಚೂರು ಮಾರ್ಕೆಟ್ಗೆ ಹೊಡಿತೀವಿ, ಒಂದು ತಂಡ ಎರಡು ತಂಡ ಹೈದರಾಬಾದಿಗೆ ಹೊಡೆದ್ವಿ. ಇನ್ನು ಅಲ್ಲೂ ಬೇಸ್ ಹೋಯ್ತು, 40 ರಂಗೆ ಹೋಯ್ತು, 60 ರಂಗ 40 ರಂಗ ಹೋಯ್ತು. ಆದ್ರೆ ಖರ್ಚು ಆತದ ಸರ್, ಖರ್ಚು ಬರ್ತದೆ. ಇಲ್ಲಿ ರಾಯಚೂರಿನಲ್ಲಿ ಹೇಗೆ ಮಾರ್ತಾ ಇದ್ದಾರೆ ರೇಟ್? ರಾಯಚೂರು ನೋಡ್ರಿ, 400 ರೂಪಾಯಿ ಹೋಗ್ತದೆ ಒಂದು ಬಾಕ್ಸ್. ಎಷ್ಟು ಕೆ ಜಿ ಅದು? 1 ಕೆ ಜಿ ಬೀಳ್ತದೆ, ಇನ್ನು ಕಡಿಮೆ ಬೀಳ್ತದೆ, 25 ರೂಪಾಯಿ. 25 ರೂಪಾಯಿ ಅಂದ್ರೆ ನಿಮ್ಗೆ ಏನು ಲಾಸ್ ಇಲ್ಲ? ಲಾಸ್ ಇಲ್ಲರಿ, ಅದು ಏನು ನಮ್ಗೆ ತೊಂದರೆ ಇಲ್ಲ. ತಮಾಟಿಗಿಂತಲೂ ಉತ್ತಮ ನೋಡಿ, ಏನು ತ್ರಾಸ ಇಲ್ಲ. ಗಳೆ ಹೊಡೆದು ಗೊಬ್ಬರ ಹಾಕೋದು, ನೀರು ಬಿಡೋದು, ವರ್ಷಕ್ಕೊಂದು ತಂಡ. ನೀರಂತೂ ಡ್ರಿಪ್ ಮುಖಾಂತರ ಬರ್ತಾವೆ, ಮನೇಲಿ ಬಟನ್ ಹಾಕಿದ್ರೆ ಅವೇ ಬರ್ತಾವೆ. ಏನ್ರಿ, ಏನು ತೊಂದರೆ, ನೀರಿನ ತೊಂದರೆ ಇಲ್ಲ ನಮ್ಗೆ. ಅಂದ್ರೆ ಈಗ ಪೇರು ಹಚ್ಬೇಕಂತೇಳಿ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಇದನ್ನೇನು ನಿಮ್ಗೆ ಐಡಿಯಾ ಬಂತಾವೆ, ಹೆಂಗೆ ಹಚ್ಚಿದ್ರಿ ಪೇರು? ಇದನ್ನು ನಾವು ನೋಡಿ ಬಂದಿವ್ರು ಅಂತಲ್ಲಿ ಹಚ್ಚಿದ್ರು ಒಬ್ರು ಆ ಕಡೆ. ಅಂದ್ರೆ ಸ್ವಲ್ಪ ಹಚ್ಚಿದ್ದ, ಅದು ಭೂಮಿ ಸ್ವಲ್ಪ ಇದ್ದತ್ತು ಹಚ್ಚಿದ್ದ. ಬಂದು ನಾವು ಏನು ಮಾಡಿದ್ವಿ, ಮೊದಲು ಹಚ್ಚಿದ್ವಿ 1 ಎಕರೆ ಹಚ್ಚಿದ್ವಿ. 1 ಎಕರೆ ಹಚ್ಚೋಣ, ದಿನ ಸಿಕ್ತಿನಾದ್ರೆ ಕೋತಿದ್ದೀನಿ, ದಿನ 4-5 ಬಾಕ್ಸ್ ಕಂಟಿನ್ಯೂ ಗಾಡಿ ಮ್ಯಾಗೆ ತಗೊಂಡು ಹೋಗ್ತದೆ. ಅವಾಗ ಏನಂದ್ರೆ 1,000 ರೂಪಾಯಿಗೆ ಒಂದು ಬಾಕ್ಸ್ ಹೋದವು, ದಿನ 4-5 ಸಾವಿರ ಹಚ್ಚಿತ್ತವ. ಅದರಿಂದ ಆಸೆಗೆ ಏನು ಮಾಡಿದ್ವಿ, ಇನ್ನೂ 1-2 ಎಕರೆ ಹೆಚ್ಚಿಬಿಟ್ಟು ಅಂದ್ರೂ ಲಾಸ್ ಇಲ್ಲ. ಪೇರು ಹಚ್ಚಿ 2 ವರ್ಷ ಆಯ್ತಾ? 3 ವರ್ಷ ಆಯ್ತು. ದಿವಸ ಅಂದಾಜು ಎಷ್ಟು ಕೆ ಜಿ ಹಣ್ಣು ಹೋಗತ್ ನಿಮ್ದು ಈಗ? ದಿವಸ ನೋಡ್ರಿ, ದಿನ 1 ಕ್ವಿಂಟಲ್ ಹೋಗ್ತದೆ. 25 ರೂಪಾಯಿ ಅಂದ್ರೆ ದಿವಸ ಒಂದು 2,500 ರೂಪಾಯಿ ನಿಮ್ಗೆ? 2,500 ಅಂತ ಹೇಳಿದ್ನಲ್ರಿ ಅವಾಗ. ಹಾಂ, 3,000 ರೂಪಾಯಿ ನೋಡ್ರಿ. ಎಲ್ಲ ದಿವಸ 3,000 ಎಲ್ಲಿ ತನ ಎಷ್ಟು ದಿವಸ ಹಣ್ಣು ಬರ್ತದೆ? ಹೇಳಿದ್ನಲ್ರಿ, 4 ತಿಂಗಳು ಬಂದಿರ್ತದೆ ಅಂತ ಹೇಳಿದ್ನಲ್ಲ. ಮಳೆಗಾಲದಾಗ ಕಂಟಿನ್ಯೂ ಚಾಲು ಇರ್ತದೆ, 8 ತಿಂಗಳು ಹಣ್ಣು ಇರ್ತದೆ. ಈಗ ಇದ್ರಾಗ ಇಲ್ದ್ರಕ್ಕೂ ಅದ್ರಾಗ ಅದ್ರಾಗ ನಮಗೆ ಏನಂದ್ರೆ ದಿನ 3-4 ಸಾವಿರ ರೂಪಾಯಿ ಇನ್ಕಮ್ ಇದ್ದಂಗೆ. ಅಂದ್ರೆ ಇದೇನಂತ ರಿಸ್ಕ್ ಏನಿಲ್ಲ? ರಿಸ್ಕ್ ಇಲ್ಲರಿ, ರಿಸ್ಕ್ ಇಲ್ಲ. ಇದ್ರಾಗ ಸಹ ನಾವು ಎಣ್ಣೆ ಹೊಡೆದಿವ್ರು, 1-2 ತಂಡ ಆರಾಮ್ ಕಸದ ಎಣ್ಣೆ ಹೊಡೆದು ಬಿಟ್ಟಿವಿ. ಏನ್ರಿ, ಹಂಗ ಕಳೆ ಹೊಸ ಇಟ್ಟಿಲ್ಲ, ಇವಾಗ ಏನಂದ್ರೆ ಕಿತ್ತೆ ಹಾಕ್ಸ್ತೀವ್ರಿ. ಸರಿ, ಮತ್ತೇನು ಬರೀ ತಿಪ್ಪೆ ಗೊಬ್ಬರ ಹಾಕೋದು, ಡ್ರಿಪ್ ಚಾಲು ಮಾಡಿ ನೀರು ಹಾಯ್ತತ, ಎಣ್ಣೆ ಏನು ವರ್ಷದಲ್ಲಿ 1-2 ಸಲ ಹೊಡಿತಾರೆ ಎಣ್ಣೆ? ಇದಕ್ಕೆ 1-5 ಸಲ ಹೊಡ್ಸ್ಕೊಂತಾರೆ. ಏನು ಹುಳ ಬರ್ತದೆ ಇದಕ್ಕೆ? ಇದೇ ಇವೇ ಹುಳನೇ ಅಲ್ರಿ, ಒಂಥರ ದ್ವಾಮೆ ತರ ಕೆಂಪು ಹುಳ ಬರ್ತದೆ ಸಣ್ಣ. ಏನಿಲ್ಲ, ಮೇಲೆ ತೂತಾಗ್ತದ್ರಿ ಹುಳ, ಕೆಂಪದು ನೊಣ, ಕರಿ ನೊಣ ಟೈಪ್ ಇರ್ತದೆ, ಕೆಂಪು ನೊಣ ತೂತಾಕಿ ಹೋಗ್ತದೆ, ಅದ್ರ ಹುಳ ಆಗಿಬಿಡ್ತದೆ. ಒಟ್ಟ ಅದು ಕಾಯಿ ಇರ್ಲಿಕ್ಕೆ ಅರ್ಕಾಂತ ಇರ್ಬೇಕು ನಾವು, ಅಂದ್ರೆ ಮಾತ್ರ ಚಲೋ ಇರ್ತದೆ. ಒಟ್ಟ ಹಣ್ಣು ಆಗಿ ಹೊಡ್ಬಾರ್ದು, ಬಿಟ್ರೆ ನಮ್ಗೆ ಹೊಡ್ತಾನೆ. ಈಗ ನರಸರೆಡ್ಡಿ ಅವರೇ, ತಮ್ಮದು ನೋಡ್ರಿ ಈಗ 5 ಎಕರೆ ತೋಟಗಾರಿಕೆ ಬೆಳೆಗಳಿದಾವೆ, ಆಮೇಲೆ ಬೇರೆ ಬೆಳೆಗಳು ಏನೇನು ಬೆಳಿತೀರಿ? ದನ ಸಾಕಾಣಿಕೆ ಅದು ಹೇಗಿದೆ ನಿಮ್ದು ಒಕ್ಕಲ್ತನ? ಒಕ್ಕಲ್ತನ ದನ ಸಾಕಾಣಿಕೆ ಚಲೋ ಆದ್ರೆ, ವರ್ಷ ಏನಂದ್ರೆ ಅಂದ್ರೆ ದನಗಳು ಮಾರಿಕೊಂಡ್ರು ವರ್ಷ 1.5-2 ಲಕ್ಷ ರೂಪಾಯಿ ದನ ಹೋಗಿ ಹೋಗ್ತಾವ, ಅದರಿಂದ ಏನು ನುಕ್ಸಾನ ಇಲ್ಲ. ಒಂದು ಆಳು ಇಟ್ಟಿವಿ, ಅವನಿಗೆ ಎಷ್ಟು ಕೊಟ್ರು, ಈಗ ತಿಂಗಳ 6,000 ಕೊಟ್ರು, 10 ತಿಂಗಳಿಗೆ 60-60-70,000 ಆಗಲಿ. ದನಗಳಿಂದ ನಮ್ಗೆ ಹಾಲು ಉಣ್ತೀವಿ. ಇದರಿಂದ ಏನೇನು ದನ ಅದಾವ? ಆಕಳುಗಳದಾವ? ಎಮ್ಮೆ ಮಾಡಿರಿ? ಎಮ್ಮೆ ಇಲ್ರಿ, ಬರೀ ಆಕಳುಗಳ. ಏನೀವು ಗೀರ್ ತಳಿ ಯಾವ? ಗೀರ್ ತಳಿ ಅವ್ರಿ, ಗೀರ್ ತಳಿ ಅವ್ರಿ. ಎಷ್ಟದಾವ ಆಕಳ? 3 ಅವ್ರಿ. ಇನ್ನು ಮತ್ತೆ ಬೇರೆ ಜವಾರಿ ಆಕಳುಗಳು? ಜವಾರಿ ಅವ್ರಿ, ಕಂಬರಿ ಅವ್ರಿ, ಗೀರ್ ಅವ್. ಅಂದ್ರೆ ಗೊಬ್ಬರ ರಗಡ್ ಬರ್ತತ, ಹಾಲು ಹೈನು ತೊಂದ್ರೆ ಏನೇನಿಲ್ಲರಿ. ಅದೇ ಗೊಬ್ಬರ ನಿಮ್ಮ ಭೂಮಿಗೆ? ಅದೇ ಗೊಬ್ಬರ ಸರಿ ಹೋಗ್ತದೆ, ನಾವು ಗೊಬ್ಬರನೂ ಕೊಡಕ್ ಹೋಗೋದಿಲ್ಲ. ಇಲ್ಲಿದಿಲ್ಲೇ ನಮ್ಮ ಟ್ರ್ಯಾಕ್ಟರ್ ಇರ್ತದೆ, ಒಂದು ತಂಡ ಲೇವರ್ನ ಕರ್ಕೊಂತೀವಿ, ಹಾಕ್ಸಿಬಿಡ್ತೀವಿ, ನಡೆಯಂದು ಬಿಡ್ತೀವಿ. ಹೇಗೆ ಮತ್ತೆ ಒಣ ಬೇಸಾಯ ಏನದವ? ಒಣ ಬೇಸಾಯ ಹತ್ತಿ ಆದ್ರಿ, ಹತ್ತಿ 1 200 ಕ್ವಿಂಟಲ್ ಆಯ್ತು ರೀ. ಎಷ್ಟು ಎಕರೆ ಹಾಕಿರಿ ಒಣ ಬೇಸಾಯ? ಎಷ್ಟದ ನಿಮ್ದು ಒಣ ಬೇಸಾಯ? 30 ಎಕರೆ ಆದ್ರಿ. ಎಲ್ಲ ಹತ್ತಿ ಚಲೋ ಸಿಕ್ಕಿ ವರ್ಷ ಬೇಸ ಆಯ್ತು ಬರಲ್ಲ. ಹತ್ತಿ ಬೆಳೆದಂಥವ್ರು ಒಳ್ಳೆ ಖುಷಿಯಾಗಿದ್ದಾರೆ ಸಲ ಅಲ್ಲ, ಈ ವರ್ಷ ಚಲೋ ಆಯ್ತು ಅಂತೀರಲ್ರಿ, ಈ ವರ್ಷ ಚಲೋ ಆಯ್ತು. ಹೇಗೆ ನಿರ್ವಹಣೆ ಮಾಡ್ತೀರಿ ಇಷ್ಟೆಲ್ಲ 30 ಎಕರೆ ಒಣ ಬೇಸಾಯ 5 ಎಕರೆ ತೋಟ ಸಂಘಟನೆ ಮಾಡ್ತೀವಿ? ಮನೆಯಲ್ಲಿ ಕೆಲಸ ಮಾಡುವಂಥ ಜನ ಎಷ್ಟು ಬಂದಿದ್ದೀರಿ? ಮನೆಯಲ್ಲಿ ಯಾರಿಲ್ಲರಿ, ನಾನೊಬ್ಬತ್ತಿ, ಕೆಲಸ ಮಾಡೋರು ಯಾರಿಲ್ಲ. ಮೇಲೆ ನೀವು ಹಚ್ಕೊಂಡು ನೀವೇ ಮಾಡಿ? ಹಾಂ, ನಾನೇ ಮಾಡ್ತೇನೆ. ಈಗ ಏನು ಬೇಕಾಗದಲ್ರಿ, ಏನು ಕೆಲಸ ಅಂತ ಇಲ್ಲ. ತೋಟಗಾರಿಕೆ ಬೆಳಗ್ಗೆ ಏನು ಬೇಕಿಲ್ಲ ಅಂದ್ರೆ ಹತ್ತಿ ಹಾಕಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಹಾಕಿದ್ರೆ ಸಹ ಬೇಕಿಲ್ಲರಿ ಈ ಕಾಲಕ್ಕೆ, ಐಸಾರಾಮಿವಿ. ವರ್ಷನ ತ್ರಾಸ ಆದಿತ್ತು ಈ ಕಾಲಕ್ಕೆ, ಯಾಕಂದ್ರೆ ಲೇಬರ್ ಎಲ್ಲ ಎಕ್ಕಡೋದ್ಯೋಗ ಬರ್ತಾರೆ, ಆಟೋ ತಗೊಂಬರ್ತಾರೆ, ಪಾಪ ಒಂದೇ ದಿನದಾಗ ಬಿಡಿಸಿ ಹಾಕೋತಾರೆ, ದಿನ 30-40 ಕ್ವಿಂಟಲ್ ಬಿಡಿಸ್ತಾರೆ. ಹಂಗಾಗಿ ಆರಾಮಿವಿ. ಅವಾಗ ಏನಂದ್ರೆ ಊರಗಳ ಮಂದಿ ಈಗ ಎಕ್ಕಡ ಸಂಪರ್ಕ ಈ ಕಡೆ ಬರ್ತದಲ್ಲ, ಈ ಕಡೆ ಮಂದಿ ಅಕ್ಕಡೆ ಬರ್ತದಲ್ಲ, ಹಂಗಾಗಿ ತೊಂದರೆ ಇತ್ತು ನಮಗೆ. ಇವಾಗ ಏನು ತೊಂದರೆ ಅಂಬೋದಿಲ್ಲ. ಹೆಂಗ್ರಿ ನರಸರೆಡ್ಡಿ ಅವ್ರು, ನಿಮ್ಮ ಒಕ್ಕಲ್ತನ ಮೊದಲಿಂದು ಈಗಿಂದ ನೋಡಿರ ಒಕ್ಕಲ್ತನ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಇವಾಗ ನೋಡಿದ್ರೆ ಗುಣ ಅನಿಸ್ತದೆ ರೀ, ಮೊದಲಕ್ಕಿಂತಲೂ ಈಗ ಗುಣ. ತಂದೆಯವ್ರಿದ್ದಾಗಿನ ಒಕ್ಕಲ್ತನ ನಿಮ್ಮದು ನೋಡಿದ್ರೆ? ನಮ್ಮ ತಂದೆಯವ್ರು ಇದ್ದಾಗ ಅವಾಗ ಏನಂದ್ರೆ ಇಲ್ಲಿ ಜನನೇ ಇಲ್ಲಿ ಮಾಡ್ತದ್ರಲ್ರಿ, ಹಂಗಾಗಿ ಸ್ವಲ್ಪ ಜನದ್ದು ತ್ರಾಸ ಆಗ್ತಿತ್ತು. ನಮ್ಮ ತಂದೆಯವರು ಭಾಳ ತಿಪ್ಪಲ್ಪಟ್ಟು ಮಾಡ್ಯಾರ, ಇಲ್ದ್ರೆ ನಾವು ಯಾವಾಗ ಮಾಡ್ಕೊಕ್ಕೆ ಸಾಧ್ಯ ರೀ? ಮೊದಲು ಅವ್ರು ಮಾಡಿದಿಂದ ನಾವು ಹಿಂದೆ ಸುಮ್ಮನೆ ಓದಂಗ, ನಾವೇನು ಅವ್ರು ಮಾಡಿದ್ರಾಗೆ ಹೊಂಟಿವಿ, ನಾವೇನು ಹೊಸದು ಮಾಡಿಲ್ಲರಿ, ಮಾಡಿಲ್ಲ, ನೀರಾವರಿ ಮಾಡ್ಕೊಂಡು ಎಷ್ಟೇ ಇಂಪ್ರೂವ್ ಮಾಡಿವಿ. ನಮ್ಮ ತಂದೆದೇ ಆಶೀರ್ವಾದ, ನಾವೇನು ಮಾಡೋಕ್ಕಾಗಲ್ಲ, ಆಗಿಲ್ಲ ಅಂತೀವಲ್ರಿ, ನಮ್ಮ ತಂದೆಯಿಂದನೇ ಇಷ್ಟೆಲ್ಲ ಗಳಿಸಿದ್ರು. ಈಗ ನೋಡ್ರಿ ಇಷ್ಟ ರೊಕ್ಕ ಕಿಮ್ಮತ್ತಿಲ್ಲ ಅಲ್ಲ, ಈಗ ಅಲ್ಲ ಅವ್ರು ಆಗ ಮಾಡೋದಕ್ಕೆ ನಾವು ಈಗ ಆರಾಮಿವ್ರಿ. ಈಗ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಯಾವಾಗ ಆರಾಮಿರ್ತಿದ್ವಿ? ಈಗ ನಾವು ಬೇರೆ ಥರನೇ ಹೋಗ್ಬೇಕಾಗ್ತತ್ತ. ಹೇಗೆ ಅನಿಸ್ತದೆ ನೀವು ರೈತರಿಗೆ, ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಣ್ಣಿನ ಬೆಳೆಗಳನ್ನು ಬೆಳೆದು ಲಾಭ ಆಯ್ತು ಅಂತೀರಾ? ಹೇಗೆ ನೀವು ಬಂದು ದಿನ ನೋಡ್ಕೊಂಡು ಹೋಗ್ತಾರ್ರಿ? ಬೆಳಗ್ಗೆ ನೋಡ್ಬೇಕು, ಸಾಯಂಕಾಲ ನೋಡ್ಬೇಕು, ಎಲ್ಲೋ ಒಂದು ಇಬ್ಬರು ಮೂವರು ಹೊಲ್ದಾಗ ತಿರ್ತಾನೆ ಇರ್ತಾರೆ, ಅಡ್ಡಾಡ್ತಾರೆ, ಬಂದು ಓಡ್ತಾರೆ. ಬಂದು ನಿಮ್ಮಿಂದ ಅನುಭವ ತೊಗೊಂಡು ಹೋಗ್ತಾರೆ ಅದ್ರಾಗ. ಈಗ ಲಾಯರ್ಗಳು ಇಬ್ಬರಾರ್ರಿ, ನಮ್ಮ ಮನೆಗೆ ಒಬ್ಬತಾನ, ಅವ್ರ ಮನೆಗೆ ಒಬ್ಬತಾನ, ಹಂಗಾಗಿ ಅದನಲ್ಲಿಗೆ ಜನ ಬರ್ತಾರೆ, ಇತನಲ್ಲಿಗೆ ಬರ್ತಾರೆ. ಇವ್ರು ತೋಟದಾಗೆ ಇರ್ತಾರೆ, ಯಾವಾಗ ನೋಡಿ ಅವರಲ್ಲಿಗೆ ಬರ್ತಾರೆ, ಇದು ಹೆಂಗದಪ್ಪ ಅಂತ ಕೇಳ್ತಾರೆ. ಹಂಗಾಗಿ ಇಂಪ್ರೂವ್ ಆಗ್ತದೆ. ಈಗ ಮಕ್ಕಳು ಹೇಗೆ ಒಕ್ಕಲ್ತನದಲ್ಲೇ ಅವ್ರಿಗೆ ಬುದ್ಧಿ ನಾಲೆಜ್ ಎಲ್ಲ ಬಂದದ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ? ಇನ್ನೂ ಇಲ್ಲರಿ, ಒಬ್ಬತ ಬಿಸ್ನೆಸ್ ಮಾಡ್ತಾನ್ರಿ, ಒಬ್ಬತ ಏನಾದ್ರೆ ಓದ್ತಾನ್ರಿ, ಅವ್ರಿಗೂ ಓದ್ತಾ ಓದ್ತಾ ಇದನ್ನು ಕಲಿಸ್ಬೇಕು ಅಕ್ಕ. ಅಗ್ರಿಕಲ್ಚರ್ ನಿಮ್ಮ ನಂತರ ಮುಂದುವರಿಸಿ ಒಂದು ಹೋಗ್ಬೇಕಲ್ಲ ಅವ್ರು? ಇಲ್ಲರಿ ಮಾಡ್ತಾರೆ, ಅವೇ ಹುಡುಗರೇ ಮುಂಜಾನೆ ಎದ್ದು ಹಣ್ಣುಗಳು ಹರ್ಕೊಂಡು ಹೋಗ್ತಾರೆ, ನಾನೇ ಹೋಗಿ ಮಾಡ್ದಾತದ, ಅವರೇ ಮಾಡ್ತಾರೆ ವ್ಯವಸ್ಥೆ, ಅವರೇ ಇರ್ತಾರೆ, ಅವರೇ ಮಾಡ್ತಾರೆ. ಈಗಂತ ನಾವು ಅದ್ರಾಗ ಇಳಿಯೋದು ಆಗೋದಿಲ್ಲ. ಹಾಂ, ದಿನ ಬೆಳಕಾದ್ರೆ ರೈಚರಿಗೆ ಹೋಗ್ತಾರೆ, ಅವ್ರದೇ ವ್ಯವಸ್ಥೆ. ಅಂದರೆ ಅಂದರೆ ಒಟ್ಟಾರೆ ನರಸರೆಡ್ಡಿ ಅವರೇ ತಮ್ಮ ಒಂದು ಅಂಜೂರು ಮತ್ತು ಲಿಂಬೆ ಪೇರು ಒಳ್ಳೆಯ ಆದಾಯವನ್ನು ಕೊಡಕ್ಕೆ, ಒಳ್ಳೆಯ ಆದಾಯ ಆದ್ರೆ ಚಲೋ ಆದ್ರಿ. ಲಿಂಬೆಯನ್ನು ಭಾಳಷ್ಟು ಮಂದಿ ಏನು ಸರ್ ಅದು ಲಿಂಬೆಯನ್ನಗೆ ರೇಟ ಇಲ್ಲ ಅಂತಿರ್ತಾರೆ, ನಿಮ್ದು ಹೆಂಗೆ ಮಾಡಿ ಅದ್ರಿ? ಅದೇನು ರೂಪಾಯಿಗೆ ಒಂದು ಹೋದ್ರು ಲಾಸ್ ಇಲ್ಲ ಅಲ್ರಿ? ಲಾಸ್ ಇಲ್ಲ, ನಾದು ಲಾಸ್ ಇಲ್ಲ. ಸುಮ್ಮನೆ ಅಂದ್ರೆ ಇದಕ್ಕೆ ಬಂತು, ಅದರಿಂದ ಏನು ತೊಂದರೆ ಅದೇ ವರ್ಷಕ್ಕೆ 2 ಸಲ ಎಣ್ಣೆ ಹೊಡಿಸಿದಿಲ್ಲ. ಅದು ಮೇಂಟೈನ್ ಮಾಡೋದು ಮೇನು. ಎಲ್ಲ ಡ್ರಿಪ್ ಮಾಡಿಸಿಬಿಟ್ಟಿರಿ? ಎಲ್ಲ ಡ್ರಿಪ್ ಮಾಡಿಸಿವ್ರಿ. ಏನು ಬೋರ್ ನೀರು ಅನುಕೂಲತೆ ಹೆಂಗದೆ? ಬೋರ್ ಚಲೋ ಅದ್ರಿ, 2.5 ಇಂಚ್ ಆದ್ರೆ ಬೋರ್. 2.5 ಇಂಚ್ ಅಂದ್ರೆ 5 ಎಕರೆ ನೀರು. ನೆಲ್ಲು ಮಾಡಿದ್ರು ನಡೀತದೆ ನೋಡ್ರಿ. ಅಂದ್ರೆ ಒಟ್ಟಾರೆ ನಿಮ್ಗೆ ಖುಷಿಯಾಗಿದೆ ನೀರಾವರಿ ಮಾಡ್ಕೊಂಡು ಆರಾಮಿವ್ರಿ ಅಂತೀವಲ್ರಿ. ನಮ್ಮ ಹಿಂದಕ್ಕೆ ನಮ್ಮ ಯಜಮಾನರು ಮಾಡಿದದಕ್ಕ ಏನ್ರಿ, ನಾವು ಯಾಕಡೆ ತಿರುಗಾಡ್ದಂಗೆ ಆರಾಮಿವ್ರಿ ಅಂತೀವಲ್ರಿ. ಒಳ್ಳೇದು ನರಸರೆಡ್ಡಿ ಅವರೇ, ನೋಡಿ ನಿಮ್ಮ ಪೇರು ಅಂಜೂರು ಮತ್ತು ಲಿಂಬೆ ಒಳ್ಳೆಯ ಆದಾಯವನ್ನು ತರ್ತಾ ಇದ್ದೇವೆ. ಒಣಬೇಸಲ್ಲಿ ಹತ್ತಿ ಬೆಳೀತಾ ಇದ್ದೀರಿ, ಕಷ್ಟಪಟ್ಟು ಮಾಡ್ತಾ ಇದ್ದೀರಿ, ಒಳ್ಳೆಯ ಆದಾಯ ಬರ್ತಾ ಇದೆ. ಖಂಡಿತ ಇದೇ ರೀತಿ ರೈತರು ಮಾಡಿದರೆ ಎಲ್ಲ ರೈತರಿಗೂ ಒಕ್ಕಲ್ತನದಲ್ಲಿ ಲಾಭ ಇದೆ. ಆದರೆ ಪ್ಲ್ಯಾನ್ ಮಾಡಿ ವಿಚಾರ ಮಾಡಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಿದರೆ ಖಂಡಿತ ಲಾಭ ಇದೆ. ಇದೇ ರೀತಿ ನಮ್ಮ ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತೇವನ್ನ, ನಿಮ್ಮ ವಿಚಾರವನ್ನು ನಮ್ಮ ರೈತರಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಚಿಕ್ಕವಡ್ಲೂರು ಗ್ರಾಮದ ನರಸರೆಡ್ಡಿ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ರೇಣವ್ವ ಆಚಾರಿ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದಗಳನ್ನು. ಶೇಖಾದ ವೇಳಯ್ಯ ಮಲ್ಲಯ್ಯ ಸ್ವಾಮಿ ನಿಮಗ ಅಭಿಷೇಕ ಆದ ವೇಳಯ್ಯ ಮಲ್ಲಯ್ಯ ನಿಮಗಾಭಿಷೇಕದ ವೇಳೆಯ ಮಲ್ಲಯ್ಯ ಸ್ವಾಮಿ ನಿಮಗಾದರೂ ಸಾಕು ತಂದರೇಳಯ್ಯ.